ನೋಡಿ, ಮುಖ್ಯವಾಗಿ ಮರಳಿನಿಂದ ಕೂಡಿದ ಕೆಂಪುಗೋಡು ಹಾಗೂ ಬೆಣಚುಕಲ್ಲು ಭೂಮಿಯಲ್ಲಿ ಬೆಳೆಯಬಹುದಾಗಿದೆ. ಯಾಕೆಂದ್ರೆ ನೆಲಗಡಲೆ ಒಂದು ಬೆಳೆಯ ಸಸ್ಯದ ಒಂದು ರಚನೆಯನ್ನು ನೋಡಿದ್ರೆ ಬೇರುಗಳು ಆಳವಾಗಿ ಇಡಬೇಕು, ಅದು ಸುಲಭ ರೀತಿಯಲ್ಲಿ ಬೇರನ್ನ ಭೂಮಿಯನ್ನ ಒಕ್ಕಬೇಕು. ಅಂತ ರೀತಿಯಲ್ಲಿ ಈ ಒಂದು ಮಣ್ಣಿನ ವಿಧ ಕೂಡಿರ್ತದೆ. ಇನ್ನು ನೆಲಗಡಲೆ ಬೆಳೆಯನ್ನ ಯಾವ ಕಾಲದಲ್ಲಿ ಬೆಳಿಬಹುದು ಅಂತೀರಿ? ಸಾಮಾನ್ಯವಾಗಿ ಮುಂಗಾರು ಹಂಗಾಮಿನಲ್ಲಿ ಬೆಳೀತಕ್ಕಂಥ ನೆಲಗಡಲೆ ಬೆಳೆನ ಜೂನ್ ತಿಂಗಳಿನಲ್ಲಿ ನಾವು ಬಿತ್ತನೆ ಮಾಡ್ಬೋದು. ಮತ್ತು ಈಗಾಗಲೇ ಹೇಳಿದಂಗೆ ಬೇಸಿಗೆ ಬೆಳೆಯಾಗೂ ಸಹ ನಾವು ನೀರಾವರಿ ಪ್ರದೇಶದಲ್ಲಿ ಬೆಳಿಬೋದು. ಈ ನೀರಾವರಿ ಪ್ರದೇಶದಲ್ಲಿ ಬೇಸಿಗೆ ಹಂಗಾಮಿನಲ್ಲಿ ಡಿಸೆಂಬರ್ ಕೊನೆಯಿಂದ ಜನವರಿ ಕೊನೆವರೆಗೂ ನಾವು ಬಿತ್ತನೆಯನ್ನು ಮಾಡ್ಬೋದಾಗಿದೆ. ಇನ್ನು ಮುಖ್ಯವಾಗಿ ನಾವು ಈ ನೆಲಗಡಲೆ ಬೇಸಾಯವನ್ನು ಮಾಡ್ಕೋಬೇಕು ಅಂದರೆ ಯಾವ್ಯಾವ ಸುಧಾರಿತ ತಳಿಗಳನ್ನು ಬಳಸ್ಕೋಬಹುದು ಅಂತೀರಿ? ಹೌದು ನೋಡಿ, ಇದರಲ್ಲಿ ನಮಗೆ GKVK5 ಅಂತಕ್ಕಂಥದ್ದು, ಇದು ಮತ್ತೆ ಮುಂಗಾರಿಗೂ ಬಳಸ್ಬೋದು ಮತ್ತೆ ಬೇಸಿಗೆಗೂ ಬಳಸ್ಬೋದು. ಸುಮಾರು 110 ರಿಂದ 120 ದಿನಗಳ ಕಾಲಾವಧಿಯ ಒಂದು ತಳಿ. ಬೆಳೆ ಕಟಾವಿನವರೆಗೂ ಎಲೆಗಳು ಹಸಿರಾಗಿರ್ತವೆ. ತಡವಾದ ಎಲೆ ಚಿಕ್ಕ ರೋಗಕ್ಕೆ ನಿರೋಧಕತೆಯನ್ನು ಹೊಂದಿರತಕ್ಕಂಥದ್ದು. ಇನ್ನೊಂದು KCG6 ಅಂದ್ರೆ ಚಿಂತಾಮಣಿ 6 ಅಂತಾನು ಸಹ ಕರಿಬಹುದಾಗಿದೆ. ಇದು ಅಷ್ಟೇ, ಮುಂಗಾರು ಮತ್ತು ಬೇಸಿಗೆ ಹಂಗಾಮಿಗೆ ಎರಡಕ್ಕೂ ಸಹ ನಾವು ಬಳಕೆ ಮಾಡಬಹುದಾಗಿದೆ. ಇದು 105 ರಿಂದ 115 ದಿವಸಗಳ ಒಂದು ತಳಿ. ಇದು ಅಲ್ಪಾವಧಿ ತಳಿ, ಆಮೇಲೆ ಅಧಿಕ ಎಣ್ಣೆ ಅಂಶನ ಹೊಂದಿರತಕ್ಕಂಥದ್ದು, ಮತ್ತೆ ತುಕ್ಕು ರೋಗ ಮತ್ತು ಎಲೆ ಚುಕ್ಕೆ ರೋಗಕ್ಕೆ ನಿರೋಧಕತೆಯನ್ನು ಹೊಂದಿರ್ತದೆ. ಇನ್ನು GPBD4 ಅಂತಕ್ಕಂಥದ್ದು ಅದು ಅಷ್ಟೇ ತಳಿ, ಇದು ತುಕ್ಕು ರೋಗ ಮತ್ತೆ ಎಲೆ ಚುಕ್ಕೆ ರೋಗಕ್ಕೆ ನಿರೋಧಕವನ್ನು ಹೊಂದಿರ್ತದೆ. ICGV9111 ಇದು ಮುಂಗಾರು ಮತ್ತು ಬೇಸಿಗೆಗೆ ಅಲ್ಪಾವಧಿ ತಳಿ, 95 ರಿಂದ 100 ದಿನದ ತಳಿ. ಇನ್ನು ರೈತ ಬಾಂಧವರಿಗೆ ಈಗಾಗಲೇ ಎಲ್ಲ ಗೊತ್ತಾಯ್ತಂಗೆ TME2 ಹೌದು, ಎಲ್ಲಾ ವಲಯಗಳಲ್ಲಿಯೂ ಮುಂಗಾರು ಮತ್ತು ಬೇಸಿಗೆಯಲ್ಲಿ ತಗೋಬಹುದು. 100 ರಿಂದ 120 ದಿನಗಳ ಒಂದು ತಳಿ. ಇದರಲ್ಲಿ ಏನಪ್ಪಾ ಅಂತಂದ್ರೆ ಕಾಯಿ ಮತ್ತು ಬೀಜ ದಪ್ಪವಾಗಿದ್ದು ಒಂಥರ ಆಕರ್ಷಕವಾಗಿರ್ತದೆ. ಅದೇ ರೀತಿ JL24 ಇದು ಅಷ್ಟೇ, 95 ರಿಂದ 100 ದಿನದ ತಳಿಗಳು. ಆದ್ರೆ ಇದು ಮುಂಗಾರಿನಲ್ಲಿ ಮಾತ್ರ ಬೆಳ್ಕೊಳ್ಳೋ? ಹೌದೌದು, ಮುಂಗಾರಿನಲ್ಲಿ ಮಾತ್ರ ಬೆಳ್ಕೊಂತದ್ದು. ಇನ್ನು ಮುಖ್ಯವಾಗಿ ಈ ನೆಲಗಡಲೆ ಬೆಳೆಯಲ್ಲಿ ನಾವು ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಬೀಜೋಪಚಾರವನ್ನು ಏನಾದರೂ ಕೈಗೊಳ್ಬೇಕಾಗತ್ತೆ? ಹೌದು, ಅಗತ್ಯವಾಗಿ ಬೀಜೋಪಚಾರವನ್ನು ಕೈಗೊಳ್ಬೇಕಾಗತ್ತೆ. ಬೀಜೋಪಚಾರವನ್ನು ಸಾಮಾನ್ಯವಾಗಿ ಯಾವುದೇ ಆದಂಥ ಶಿಲೀಂಧ್ರ ರೋಗಕ್ಕೆ ಈಡಾಗದಂತೆ, ಅಂದರೆ ಬೀಜದಿಂದ ಪಸರಿಸ್ತಕ್ಕಂಥ ಒಂದು ಶಿಲೀಂಧ್ರ ರೋಗವನ್ನು ತಡೆಯೋದಕ್ಕೋಸ್ಕರ, ಆಮೇಲೆ ಜೈವಿಕ ಗೊಬ್ಬರಗಳು, ಆಮೇಲೆ ಸಾರ್ವಜನಿಕ ಸ್ಥಿರೀಕರಿಸಿದ ಮಾಡ್ಬೋದು ಆ ಥರಕ್ಕೆ, ಮತ್ತು ಕೀಟಗಳ ಬಾಧೆಯಿಂದ ತಪ್ಪಿಸ್ಕೊಳ್ಳಿಕ್ಕೂ ಸಹ ನಾವು ಬೀಜೋಪಚಾರವನ್ನು ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ನಮ್ಮ ನೆಲಗಡಲೆಯಲ್ಲಿ ಬಿತ್ತನೆಗೆ ಮುಂಚೆ ನೆಲಗಡಲೆ ಬೀಜವನ್ನ 2.5 ಗ್ರಾಂ ತೈವಾಂ ಪುಣಿನ 1 ಪ್ರತಿ ಕಿಲೋಗ್ರಾಂ ಬೀಜಕ್ಕೆ ಬೆರೆಸಿ ನೆರಳಿನಲ್ಲಿ ಒಣಗಿಸಿ, ತದನಂತರ 1 ಎಕರೆ ಬಿತ್ತನೆ ಬೀಜಕ್ಕೆ 150 ಗ್ರಾಂ ರೈಸೋಬಿಯಂ ಮತ್ತು 400 ಗ್ರಾಂ ರಂಜಕ ಕರಗಿಸ್ಕಂತ ಜೀವಾಣು ಜೈವಿಕ ಗೊಬ್ಬರಗಳನ್ನ ಉಪಚರಿಸಿ ಬಿತ್ತನೆ ಬಳಸಬೇಕಾಗುತ್ತೆ. ಆಮೇಲೆ ಗೊಣ್ಣೆ ಹುಳು, ಈ ಗೊಣ್ಣೆ ಹುಳು ಅಥವಾ ಗೆದ್ಲು ಹುಳುಗಳ ಬಾಧೆ ಬಹಳ ಜಾಸ್ತಿ ನೆಲಗಡಲೆಯಲ್ಲಿ. ಇದರ ಹತೋಟಿಗೆ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 15 ಮಿಲಿಲೀಟರ್ ಕ್ಲೋರೋಪೈರಿಫಾಸ್ ಅಂತಕ್ಕಂಥ ಒಂದು ರಾಸಾಯನಿಕವನ್ನ ಲೇಪಿಸಿ ಬಿತ್ತನೆ ಮಾಡಬೇಕು. ಬೀಜೋಪಚಾರ ಮಾಡಬೇಕಾದ್ರೆ ರೈತರು ಒಂದು ಗಮನಿಸಬೇಕಾದ ಅಂಶ ಅಂದ್ರೆ, ರೈಜೋಬಿಯಂ ಮತ್ತು ರಂಜಕ ಕರಗಿಸುವ ಜೀವಾಣು ಬೀಜೋಪಚಾರಕ್ಕೆ ಮುಂಚಿತವಾಗಿ ನಾವು ಶಿಲೀಂಧ್ರ ನಾಶಕವನ್ನ ಉಪಚಾರ ಮಾಡಬೇಕಾಗತ್ತೆ. ಅಂದ್ರೆ ಮೊದಲಿಗೆ ನಾವು ಶಿಲೀಂಧ್ರ ನಾಶಕದ ಬೀಜೋಪಚಾರ ಕೈಗೊಂಡು ಆಮೇಲೆ ಜೈವಿಕ ಜೀವಾಣು ಗೊಬ್ಬರವನ್ನು ಮಾಡಬೇಕಾಗತ್ತೆ. ಮುಖ್ಯವಾಗಿ ಈ ಒಂದು ಅಂಶವನ್ನು ನಮ್ಮ ರೈತ ಬಾಂಧವರು ಗಮನದಲ್ಲಿ ಇಟ್ಕೋಬೇಕು. ಹೌದು ಹೌದು ಹೌದು. ಇನ್ನು ಈ ನೆಲಗಡಲೆ ಬೆಳೆಯ ಬಿತ್ತನೆ ವಿಧಾನಗಳು ಯಾವ್ಯಾವು ಅಂತೀರಿ? ನೋಡಿ, ಚೆನ್ನಾಗಿ ಭೂಮಿಯನ್ನು ಹದ ಮಾಡಿದ ನಂತರ ಶಿಫಾರಸು ಮಾಡಿರ್ತಕ್ಕಂಥ ಪೂರ್ಣ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ, ಅಂದರೆ ಎಕರೆಗೆ 3 ರಿಂದ 4 ಟನ್ ಕೊಟ್ಟಿಗೆ ಗೊಬ್ಬರವನ್ನು ಬಿತ್ತನೆಗೆ 2 ರಿಂದ 3 ವಾರ ಮೊದಲು ಬೆರೆಸಬೇಕು. ಮತ್ತು ಬಿತ್ತನೆ ಸಮಯದಲ್ಲಿ ರಾಸಾಯನಿಕ ಗೊಬ್ಬರಗಳು, ಏನು ಶಿಫಾರಸು ನಾವು ಮಾಡಿರ್ತೇವೆ ಆ ಥರ ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿನಲ್ಲಿ ಬೆರೆಸಿ ಬೀಜೋಪಚಾರವನ್ನು ಮಾಡಿರ್ತಕ್ಕಂಥ ಬೀಜವನ್ನು 12 ಅಂಗುಲ ಅಂತರದ ಸಾಲುಗಳಲ್ಲಿ, ಅಂದರೆ 30 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ, ಮತ್ತು ಬೀಜದಿಂದ ಬೀಜಕ್ಕೆ 4 ಅಂಗುಲ ಅಂದರೆ 15 ಸೆಂಟಿಮೀಟರ್ ಅಂತರ ಇರುವಂತೆ ಬಿತ್ತಬೇಕು. ಮತ್ತು 2 ಅಂಗುಲಕ್ಕಿಂತ ಹೆಚ್ಚಿನ ಆಳ ಮೀವದಂತೆ ಬಿತ್ತಬೇಕು. ಬಹಳ ಆಳಕ್ಕೆ ಬಿತ್ತನೆ ಮಾಡಬಾರ್ದು. ಆಮೇಲೆ ಬಿತ್ತನೆಗಾಗಿ ಉಪಯೋಗಿಸ್ತಕ್ಕಂಥ ನೆಲಗಡಲೆನ ನೆರಳಿನಲ್ಲಾಗಲಿ ಅಥವಾ ಬೆಳಗಿನ ಬಿಸಿಲಿನಲ್ಲಾಗಿ ಒಣಗಿಸಿ ಶೇಖರಿಸಬೇಕು. ಏನಾಗುತ್ತೆ ಅಂದರೆ ತೀಕ್ಷ್ಣವಾದ ಬಿಸಿಲು ಅಥವಾ ಪ್ರಖರತೆಯಿಂದ ಕೂಡಿತಕ್ಕಂಥ ಬಿಸಿಲಿನಲ್ಲಿನ ಒಣಗಿಸಿದ್ರಿಂದ ಬೀಜ ತನ್ನ ಮೊಳಕೆ ಸಾಮರ್ಥ್ಯವನ್ನು ಕಳ್ಕೊಳ್ಳುತ್ತೆ. ಓ, ಇದು ಬಹಳ ಮುಖ್ಯ, ಬಹಳ ಮುಖ್ಯವಾದದ್ದು. ಯಾಕೆಂದರೆ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಬಹಳಷ್ಟು ಬಿರು ಬಿಸಿಲಿರುತ್ತೆ. ಹೌದೌದು, ಅಂತ ಸಂದರ್ಭದಲ್ಲಿ ನಾವು ಈ ಮೊಳಕೆ ಸಾಮರ್ಥ್ಯ ಕೂಡ ಕಡಿಮೆ ಆ ಒಂದು ಅವಧಿಯಲ್ಲಿ ಒಣಗಿಸಿದ್ರೆ. ಹೌದು, ಆಮೇಲೆ ಎಕರೆಗೆ 45 ಕಿಲೋಗ್ರಾಮ್ ಬಿತ್ತನೆ ಬೀಜ ಬೇಕಾಗುತ್ತೆ. JL24 ಅಂದ್ರೆ ಹಬ್ಬುವ ತಳಿ ಹಂಗಾಗಿರೋದ್ರಿಂದ ಅದಕ್ಕೆ 60 ಕಿಲೋಗ್ರಾಮ್ ತನಕ ಬಿತ್ತನೆ ಬೀಜ ಬೇಕಾಗುತ್ತೆ ಎಕರೆಗೆ. ಇನ್ನ ಪೋಷಕಾಂಶಗಳು ಬಹಳ ಮುಖ್ಯವಾಗುತ್ತೆ. ಈ ನೆಲಗಡಲೆ ಬೆಳೆಗೆ ಎಷ್ಟೆಷ್ಟು ರಾಸಾಯನಿಕ ಗೊಬ್ಬರ ಕೊಡಬೇಕಾಗತ್ತೆ ಅಂತ ನೋಡಿ, ಇದು ಪೋಷಕಾಂಶ ನಿರ್ವಹಣೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ನೆಲಗಡಲೆಯಲ್ಲಿ. ಯಾಕೆಂತಂದ್ರೆ ಸಾರಜನಕ, ರಂಜಕ, ಪೊಟ್ಯಾಶ್ ಅದನ್ನ ನೀರಾವರಿಯಲ್ಲಾದ್ರೆ 10 ಕೆಜಿ ಸಾರಜನಕ, 30 ಕೆಜಿ ರಂಜಕ, 15 ಕೆಜಿ ಪೊಟ್ಯಾಶ್ ಕೊಡಬೇಕಾಗುತ್ತೆ. ಮತ್ತೆ ಕುಷ್ಕಿಯಲ್ಲಿ ಬೆಳೆಯೋದಾದ್ರೆ 10 ಕೆಜಿ ಸಾರಜನಕ, 20 ಕೆಜಿ ರಂಜಕ, 10 ಕೆಜಿ ಪೊಟ್ಯಾಶ್ ಅನ್ನ ಕೊಡಬೇಕಾಗುತ್ತೆ. ಇದರ ಜೊತೆಯಲ್ಲಿ ನಾವು ಲಘು ಪೋಷಕಾಂಶಗಳ ಒಂದು ಅಗತ್ಯತೆಯೂ ನೆಲಗಡಲೆಗೆ ಬಹಳಷ್ಟು ಇದೆ. ಅದರಲ್ಲಿ ಸತು ಮತ್ತೆ ಬೋರಾಕ್ಸ್, 4 ಕೆಜಿ ಸತು ಮತ್ತೆ ಬೋರಾಕ್ಸ್ ಕೊಡಬೇಕಾಗುತ್ತೆ. ಇಲ್ಲಿ ಒಂದು ಅಂಶ ನಮ್ಮ ರೈತರು ಗಮನದಲ್ಲಿಡಬೇಕು, ಮಣ್ಣಿನ ಪರೀಕ್ಷೆ ಫಲಿತಾಂಶದ ಆಧಾರದ ಮೇರೆಗೆ ರಾಸಾಯನಿಕ ಗೊಬ್ಬರಗಳನ್ನ ಪ್ರಮಾಣವನ್ನ ನಾವು ನಿರ್ಧರಿಸುವುದು. ಈಗ ಸಾಮಾನ್ಯವಾಗಿ ನಾವು ಹೇಳ್ತೇವೆ, ಬಟ್ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನಾವು ನಿರ್ಧರಿಸಬೇಕಾಗುತ್ತೆ. ಯಾಕೆಂದ್ರೆ ಬೆಳೆಗೆ ಬೇಕಾಗ್ತಕ್ಕಂಥ ಹಾಗೂ ಭೂಮಿಯಲ್ಲಿರುವ ಪೋಷಕಾಂಶಗಳ ಆಧಾರದ ಮೇರೆಗೆ ನಾವು ರಸಗೊಬ್ಬರಗಳನ್ನ ಬಳಸಬೇಕು. ಇದರಿಂದ ಏನಾಗುತ್ತೆ ಅಂತಂದ್ರೆ ಅನವಶ್ಯಕವಾಗಿ ಪೋಷಕಾಂಶಗಳು ಪೋಲಾಗೋದನ್ನ ನಾವು ತಡೆಗಟ್ಟಬಹುದು. ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಕೆಲವು ಸಂದರ್ಭಗಳಲ್ಲಿ ಮಣ್ಣು ಪರೀಕ್ಷೆ ಫಲಿತಾಂಶದಲ್ಲಿ ಒಂದು ಪೋಷಕಾಂಶ ಮಣ್ಣಿನಲ್ಲಿ ಈಗಾಗಲೇ ಜಾಸ್ತಿ ಕಂಡು ಬಂದ್ರೆ ಅಂತಹ ಗುರಿ ಇಡುವರಿಗೆ ತಕ್ಕಂತ ಲೆಕ್ಕ ಮಾಡಿದಾಗ ಆ ಸಲ ಪೋಷಕಾಂಶ ಹಾಕಬೇಕಾಗಿಲ್ಲ ನಾವು. ಶೇಕಡ 50%ಕ್ಕಿಂತ ಕಮ್ಮಿ ಹಾಕಬಹುದು, ಅದು ಜಾಸ್ತಿ ಇತ್ತು ಅಂತಂದ್ರೆ ಶೇಕಡ 50%ಕ್ಕಿಂತ ಕಮ್ಮಿ ಹಾಕ್ಬೋದು, ಅಥವಾ ಕಮ್ಮಿ ಇತ್ತು ಅಂದ್ರೆ ಶೇಕಡ 50%ಕ್ಕಿಂತ ಶಿಫಾರಸು ಮಾಡಿರ್ತಕ್ಕಿಂತ ಜಾಸ್ತಿ ಹಾಕಬೇಕಾಗುತ್ತೆ. ಅಂದ್ರೆ ರಸಗೊಬ್ಬರಗಳನ್ನ ಸಮತೋಲನವಾಗಿ ಬಳಸೋದ್ರಿಂದ ಭೂಮಿಯ ಆರೋಗ್ಯ ಉತ್ತಮ ಮಟ್ಟದಲ್ಲಿ ಇರೋಂಗೆ ನಾವು ಕಾಪಾಡ್ಕೋಬಹುದು. ಜೊತೆಗೆ ತಾವು ಈ ಮೊದಲೇ ಹೇಳಿದಾಗೆ ಪ್ರತಿ ಎಕರೆಗೆ 3-4 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರನ ಕೊಡಬೇಕು, ಕೊಡಲೇಬೇಕು. ಹೌದೌದು, ಕೊಟ್ಟಿಗೆ ಗೊಬ್ಬರ ಕೊಡೋದು ಬಹಳ ಮುಖ್ಯ. ಹೌದು, ನಾನು ಈಗಾಗಲೇ ಹೇಳ್ದಂಗೆ ಸಾರ್ವಜನಿಕ ಸ್ಥಿರೀಕರಿಸತಕ್ಕ ಅಜಿಟೋಬ್ಯಾಕ್ಟರ್, ರಂಜಕ ಕರಗಿಸತಕ್ಕಂತಹ ಸೂಕ್ಷ್ಮಾಣುಜೀವಿ ಮತ್ತು ಟ್ರೈಕೋಡರ್ಮಾ ಶಿಲೀಂಧ್ರ ಮಿಶ್ರಣ ಮೂರನ್ನು ಸಹ 2 ಕಿಲೋಗ್ರಾಮ್ ಅಂತೆ ಪ್ರತಿ ಟನ್ ಕೊಟ್ಟಿಗೆ ಗೊಬ್ಬರದೊಂದಿಗೆ ಮಿಶ್ರಣ ಮಾಡಿದ ಪೋಷಕಾಂಶ ಭರಿತ ಕೊಟ್ಟಿಗೆ ಗೊಬ್ಬರನ ನಾವು ಬಳಸಿದಾಗ ನೆಲಗಡಲೆಗೆ ಬೆಳೆಗೆ ಶಿಫಾರಸು ಮಾಡಿದ ಶೇಕಡ 50%ರಷ್ಟು ಸಾರ್ವಜನಿಕ ರಂಜಕದಲ್ಲಿ ಉಳಿತಾಯ ಮಾಡಬಹುದು, ಹಾಗೂ 1 ಟನ್ ಕೊಟ್ಟಿಗೆ ಗೊಬ್ಬರನ ನಾವು ಉಳಿತಾಯವನ್ನ ಮಾಡಬಹುದಾಗಿದೆ. ಸಮೃದ್ಧಗೊಳಿಸಿರುವಂತಹ ಇಷ್ಟೆಲ್ಲ ಅನುಕೂಲಗಳು. ಹೌದು, ಆಮೇಲೆ ನಮ್ಮ ರೈತರು ಸಾವಯವ ಪದ್ಧತಿಯಲ್ಲೂ ವ್ಯವಸಾಯ ಮಾಡ್ತಾರೆ. ಅಂತ ರೈತರು ಏನ್ ಮಾಡಬಹುದು ಅಂದ್ರೆ, ನೆಲಗಡಲೆಯನ್ನ ಸಾವಯವ ಪದ್ಧತಿಯಲ್ಲಿ ಬೆಳಿಬೇಕು ಅಂದಾಗ ಸಾರ್ವಜನಿಕ ಕೊರತೆಯನ್ನ ನಾವು ನೀಗಿಸಬೇಕು ಪ್ರಮುಖವಾಗಿ. ಈ ಸಾರ್ವಜನಿಕ ಕೊರತೆಯನ್ನು ನೀಗಿಸಲು ಏನ್ ಮಾಡಬೇಕು ಅಂದ್ರೆ, ಪ್ರತಿ ಎಕರೆಗೆ ಶಿಫಾರಸಿನ 10 ಕಿಲೋಗ್ರಾಮ್ ಪ್ರಮಾಣದ ಸಾರ್ವಜನಿಕ ಪೋಷಕಾಂಶವನ್ನು ಸರಿದೂಗಿಸಲಿಕ್ಕೆ ಸದವಿ ಪ್ರಮಾಣಕ್ಕೆ ಸರಿ ಸಮಾನವಾಗಿ ದ್ರವರೂಪದ ಬಯೋಡೈಜೆಸ್ಟರ್ ಮೂಲಕ ನೀಡುವುದರ ಜೊತೆಗೆ ಎವೆ ಜಲ ಅಥವಾ ಪಂಚಗವ್ಯ, ಪಂಚಗವ್ಯ ಅನ್ನೋದು ಸಾವಯವ ಕೃಷಿಯಲ್ಲಿ ಸಾಮಾನ್ಯವಾಗಿ ಬಳಸ್ತಾರೆ. ಹೌದು, ಪಂಚಗವ್ಯನ ಶೇಕಡ 3 ಪ್ರಮಾಣದಲ್ಲಿ 3 ಬಾರಿ ಸಿಂಪಡಿಸಬಹುದು. ಅದರಿಂದನೂ ಸಹ ನಾವು ಪೋಷಕಾಂಶ ನಿರ್ವಹಣೆಯನ್ನು ಮಾಡಬಹುದು. ಆಮೇಲೆ ನಾನು ಸತು ಮತ್ತು ಬೋರಾನ್ ಬೇಕು ಅಂತಂದೆ. ಈ ಸತು ಮತ್ತು ಬೋರಾನ್ ಜೊತೆ ಕೊರತೆಯನ್ನ ನೀಗಿಸ್ಲಿಕ್ಕೆ ಎಕರೆಗೆ 4 ಕಿಲೋಗ್ರಾಮ್ ಸತುವಿನ ಸಲ್ಫೇಟ್ ಮತ್ತು 4 ಕಿಲೋಗ್ರಾಮ್ ಬೋರಾಕ್ಸ್ ಅನ್ನು ಆಲ್ರೆಡಿ ಏನ್ ಸತ್ವಯುಕ್ತ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕಾದ್ರೆ ಅದ್ರ ಜೊತೆಗೆ ಬೆರೆಸಿ ನಾವು ಬಿತ್ತನೆ ಮುಂಚೆಗೆ ಭೂಮಿಗೆ ಸೇರಿಸೋದ್ರಿಂದ ನೆಲಗಡಲೆ ಇಳುವರಿ ಮತ್ತು ಗುಣಮಟ್ಟ ವೃದ್ಧಿಯಾಗುತ್ತೆ. ಇಲ್ಲಿ ನೆಲಗಡಲೆಯಲ್ಲಿ ಇಳುವರಿಯ ಜೊತೆಗೆ ಗುಣಮಟ್ಟನೂ ಸಹ ತುಂಬಾ ಅವಶ್ಯಕತೆಯನ್ನು ಹೊಂದಿರ್ತದೆ, ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿರ್ತದೆ. ಮಣ್ಣು ಪರೀಕ್ಷೆ ಆಧಾರದ ಮೇಲೆನೂ ಸಹ ಈ ಲಘು ಪೋಷಕಾಂಶಗಳ ಒಂದು ಪ್ರಮಾಣವನ್ನು ನಿರ್ಧರಿಸಬಹುದಾಗಿದೆ. ಈಗಾಗಲೇ ಕೃಷಿ ಇಲಾಖೆಯವರು ಮಣ್ಣು ಆರೋಗ್ಯ ಚೀಟಿಗಳನ್ನು ವಿತರಣೆ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ಕೂಡ ನಾವು ಈ ಕೊಡುವಂತ ಗೊಬ್ಬರದ ಪ್ರಮಾಣವನ್ನು ನಿರ್ಧರಿಸಿಕೊಳ್ಳಬಹುದು. ಹೌದು, ಲಘು ಪೋಷಕಾಂಶಗಳಾಗಿ ಮುಖ್ಯ ಪೋಷಕಾಂಶಗಳಾಗಿ ಅವುಗಳ ಪ್ರಮಾಣವನ್ನು ನಿರ್ಧರಿಸಬಹುದು. ಈಗ ತಾವು ಬೇಸಾಯ ತಜ್ಞರು ನೆಲಗಡಲೆ ಬೆಳೆಗೆ ಜಿಪ್ಸಮ್ ಅನ್ನ ಬಳಕೆ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಇದರಿಂದ ಆಗುವಂತ ಅನುಕೂಲಗಳೇನು, ಯಾವ ಪ್ರಮಾಣದಲ್ಲಿ ಜಿಪ್ಸಮ್ ಅನ್ನ ಕೊಡಬೇಕಾಗುತ್ತೆ? ಈಗ ನೋಡಿ, ನಾವು ಜಿಪ್ಸಮ್ ಈ ಒಂದು ನೆಲಗಡಲೆಗೆ ಬಹಳ ಮುಖ್ಯವಾದ ಅಂಶ, ಪೋಷಕಾಂಶ ಅಂತಾನೆ ಹೇಳ್ಬೋದು ನಾವು. ಯಾಕೆಂದ್ರೆ

ಅಂತಕ್ಕಂಥ ಕಳೆನಾಶಕಗಳನ್ನ 300 ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಸಿಂಪರಣೆ ಮಾಡಬಹುದು. ಈ ಸಿಂಪರಣೆ ನಂತರ ಭೂಮಿಯನ್ನ ತುಡಿಬಾರದು. ಸಿಂಪರಣೆ ಸಮಯದಲ್ಲಿ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರುವಂತೆ ನೋಡಿಕೊಂಡು ಎಂಟೆಗಳಿದ್ದಂಕೆ ಎಚ್ಚರ ವಹಿಸಿಬಿಟ್ಟು ಆಮೇಲೆ ಸಿಂಪರಣೆ ಮಾಡಿದ್ರೆ ಇದು ಬಹಳಷ್ಟು ಮಟ್ಟಿಗೆ ಕಳೆ ನಿರ್ವಹಣೆ ಆಗುತ್ತೆ. ಒಂದು ಪಕ್ಷ ಉದಯಪೂರ್ವ ಕಳೆನಾಶಕಗಳನ್ನ ಬಳಸಲಿಕ್ಕೆ ಆಗ್ಲಿಲ್ಲ ಅಂತಕ್ಕಂತ ಒಂದು ಸಮಯದಲ್ಲಿ ಬಿತ್ತನೆ ಮಾಡಿದ 15-20 ದಿವಸಗಳ ನಂತರ, ಅಂದ್ರೆ ಕಳೆಗಳು 2-3 ಎಲೆ ಅಂತ ಹೇಳ್ತೀವಿ, ಆ ಹಂತದಲ್ಲಿ ಇದ್ದಾಗ ಉದಯೋತ್ತರ ಕಳೆನಾಶಕಗಳಾಗಿ ಕ್ವಿಜಲೋಪಾಪ್ ಅಂತ, ಆಮೇಲೆ ಇಮಾಜೆತಾಪೈವ್ ಅಂತ, ಇವುಗಳನ್ನ 200 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು. ಮತ್ತೆ ಇದಲ್ಲದೆ ಬಿತ್ತಿದ 45 ದಿವಸಗಳ ನಂತರ ಒಂದು ಬಾವಿ, ನಾವು ಹೇಳ್ತೀವಿ ಕೂಲಿ ಕಾರ್ಮಿಕರ ಅಭಾವ ಇದೆ, ಅದನ್ನು ಸಹ ಬಿತ್ತಿದ 45 ದಿವಸಗಳ ನಂತರ ಒಂದು ಕೈಕಳೆಯನ್ನ ತೆಗೆದುಕೊಂಡ್ರೆ ಸಾಕಷ್ಟು ಮಟ್ಟಿಗೆ ಕಳೆ ನಿರ್ವಹಣೆ ಆಗುತ್ತೆ, ಮತ್ತೆ ಇಳುವರಿಯಲ್ಲೂ ಸಹ ಹೆಚ್ಚುವರಿಯನ್ನ ಪಡಿಬಹುದು. ಒಂದು ವೇಳೆ ಕುಂಟೆ ಹೊಡೆಯೋದಾದ್ರೆ ಯಾವಾಗ ಹೊಡ್ಕೋಬಹುದು ಅಂತ? ಕುಂಟೆ ಹೊಡೆಯೋದಾದ್ರೆ ಅಂದ್ರೆ 45 ದಿವಸಗಳ ಒಳಗಡೆ ಹೊಡ್ಕೋಬೇಕು. ಒಂದೆರಡು ಸಾರಿ ಹೌದು ಹೊಡ್ಕೋಬಹುದು. 45 ದಿವಸಗಳ ನಂತರ ಏನಾದರೂ ಅವಶ್ಯಕವಿದ್ದಲ್ಲಿ ಮಾತ್ರ ನಾವು ಒಂದು ಸಲ ಕೈಕಳೆಯನ್ನ ತೆಗೆಸಬಹುದು. ಅಂದ್ರೆ ಅಲೋಕ್ಲೋರ್ ಆದ್ರೆ 1 ಲೀಟರ್ ಬಳಸ್ಕೋಬೇಕಾಗತ್ತೆ. ಹೌದು. ಮೆಟಲಾಕ್ಲೋರ್ ಆದ್ರೆ 800 ಮಿಲಿಲೀಟರ್, ಮತ್ತೆ ಫ್ಲೂಕ್ಲೋರಿನ್ ಅಲ್ಲ ಅಂದ್ರೆ 800 ಮಿಲಿಲೀಟರ್. 300 ಲೀಟರ್ ನೀರಿನಲ್ಲಿ ಬೆರೆಸಿಕೊಂಡು ನಾವು ಸಿಂಪರಣೆ ಮಾಡಬೇಕು. ಸಿಂಪರಣೆ ಮಾಡಬಹುದು ಅಂದ್ರೆ ಇದು 1 ಎಕರೆ ಪ್ರದೇಶಕ್ಕೆ. ಹೌದು, 1 ಎಕರೆ ಪ್ರದೇಶಕ್ಕೆ. ಇನ್ನು ಸಸ್ಯ ಸಂರಕ್ಷಣೆ ಕೂಡ ಬಹಳ ಮುಖ್ಯವಾದಂತಹದ್ದು. ಹೌದು, ಈ ನೆಲಗಡಲೆ ಬೆಳೆಗೆ ಬರುವಂತಹ ಮುಖ್ಯವಾದ ಕೀಟ ಮತ್ತೆ ರೋಗಗಳು ಯಾವ್ಯಾವ ಅಂತೀರಿ? ಕೀಟಗಳಲ್ಲಿ ಮುಖ್ಯವಾಗಿ ಸಸ್ಯ ಏನು ಇದು ಏನ್ ಮಾಡುತ್ತೆ ಅಂದ್ರೆ ಎಲೆಗಳಿಂದ ರಸ ಇರೋದ್ರಿಂದ ಎಲೆಗಳನ್ನು ಮುದಿಟ್ಕೊಳ್ಳುತ್ತೆ, ಅಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಇದು ಬಹಳ ಕಡಿಮೆ ಆಗುತ್ತೆ. ಆಮೇಲೆ ಇದಕ್ಕೆ ಡೈಮಿಥೋಯೇಟ್ 30 EC ಅಂತಕ್ಕಂತ ಒಂದು ಕೀಟನಾಶಕವನ್ನ ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕಾಗುತ್ತೆ. 1.7 ಮಿಲಿಲೀಟರ್ನಷ್ಟು ಪ್ರತಿ ಲೀಟರ್ ನೀರಿಗೆ ಬೆರೆಸಬೇಕಾಗುತ್ತೆ. 425 ಮಿಲಿಲೀಟರ್ ಒಂದು ಎಕರೆಗೆ ಬೇಕಾಗ್ತಕ್ಕಂತ ಪ್ರಮಾಣ. ಮತ್ತೆ ಇನ್ನೊಂದು ಸುರುಳಿ ಪುಚ್ಚಿ, ಇದರಲ್ಲಿ ತಾವೆಲ್ಲ ನೋಡಿರ್ಬೋದು ಎಲೆಗಳಲ್ಲಿ ಕಂದು ಬಣ್ಣದ ಮಚ್ಚೆಗಳು ಮೂಡ್ತವೆ, ಇದರಿಂದ ಎಲೆಗಳು ಮುದಿಟ್ಕೊಂಡಿರ್ತವೆ, ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಮತ್ತೆ ಅಲ್ಲಿಗೆ ಬಹಳ ಹಾನಿಯಾಗುತ್ತೆ. ಅದರಿಂದ ಕ್ವಿನಾಲ್ಫಾಸ್ 25 EC ಅಥವಾ ಫಾಸಲೋನ್ 35 EC ಈ ಒಂದು ಕೀಟನಾಶಕಗಳನ್ನು ಬಳಸಿ 500 ಮಿಲಿಲೀಟರ್ ಒಂದು ಎಕರೆ ಬೇಕಾದಂತಹ ದ್ರಾವಣನ ಸಿಂಪಡಿಸಬಹುದು. ಇನ್ನು ಕಂಬಳಿ ಹುಳು, ಈ ಕಂಬಳಿ ಹುಳುಗಳ ಹಾವಳಿ ಮವಿ ಹುಳುಗಳು ಗುಂಪಿನಲ್ಲಿದ್ದಾಗ ಎಲೆಗಳನ್ನ ಕೆರೆದು ತಿನ್ನುತ್ತೆ, ಅಂತಹ ಎಲೆಗಳು ತೆಳ್ಳನೆಯ ಹಾಳೆ ಅಥವಾ ಜಾಲ್ವೆ ಅಂತ ಕಂಡು ಉದುರು ಬೀಳ್ತವೆ. ಇದಕ್ಕೆ ಸಾಮೂಹಿಕ ಹತೋಟಿ ಒಂದೇ ಮಾರ್ಗ, ಅಂದ್ರೆ ಸಮಗ್ರ ಹತೋಟಿ ಮಾಡಬೇಕಾಗುತ್ತೆ. ಮುಂಗಾರು ಮಳೆ ನಂತರ ಈ ಭೂಮಿಯನ್ನ ಆಳವಾಗಿ ಉಳುಮೆ ಮಾಡೋದು, ಆಮೇಲೆ ದೀಪದ ಬೆಳಗ್ಗೆ ಪತಂಗಗಳನ್ನ ಆಕರ್ಷಿಸಿ ಅವನ್ನ ಕೊಲ್ಬೇಕಾಗುತ್ತೆ. ಇನ್ನೊಂದು ಗೊಣ್ಣೆ ಹುಳು, ಇದು ಸಹ ಬಹಳ ಹಾನಿಯನ್ನ ಉಂಟು ಮಾಡ್ತಕ್ಕಂತ ಒಂದು ಕೀಟ. ಮವಿ ಹುಳುಗಳು ಬೇವನ್ನೆಲ್ಲ ತಿಂದು ಏನಾಗುತ್ತೆ, ಗಿಡಗಳು ಒಣಗುತ್ತೆ, ಅದು ಸಾಯುತ್ತೆ. ಆದ್ರಿಂದ ಇದರಲ್ಲೂ ಅಷ್ಟೇ ಸಮಗ್ರ ಹತೋಟಿಯನ್ನ ಮಾಡ್ತಕ್ಕಂಥದ್ದು ಒಳ್ಳೇದು. ಅಂದ್ರೆ ಏಪ್ರಿಲ್ ಮೇ ತಿಂಗಳ ಒಂದು ಮೊದಲ ಮಳೆ ನಂತರ ಈ ದುಂಬಿಗಳು ಭೂಮಿಯಿಂದ ಹೊರ ಬರ್ತವೆ, ಅವುಗಳನ್ನ ಹಿಡಿದು ನಾಶಪಡಿಸಬಹುದು, ಅಥವಾ ಬೀಜೋಪಚಾರ ಮಾಡಿಯೂ ಸಹ ಇದನ್ನ ನಿಯಂತ್ರಣ. ಕ್ಲೋರೋಪೈರಿಫಾಸ್ ಅಂತ ಒಂದು ಕೀಟನಾಶಕದಿಂದ ಈಗಾಗಲೇ ಹೇಳ್ದಂಗೆ ಬೀಜೋಪಚಾರ ಮಾಡಿಯೂ ಸಹ ನಾವು ಮಾಡಬಹುದು. ಇನ್ನು ಎಲೆ ಚುಕ್ಕೆ ರೋಗ ಬಹಳ ಒಂದು ಪ್ರಮುಖವಾದಂತಹ ರೋಗ, ಇದು ಕಾರ್ಬೆಂಡೈಸಿಮ್ ಅಂತಕ್ಕಂತ ಒಂದು ಶಿಲೀಂಧ್ರ ನಾಶಕದಿಂದ 1 gram 1 liter ನೀರಿಗೆ ಬೆರೆಸಿ ಸಿಂಪಡಿಸಬಹುದು. ಇವು ಪ್ರಮುಖವಾದ ಒಂದು ಕೀಟಗಳು ಮತ್ತೆ ರೋಗಗಳ ನಿರ್ವಹಣೆ. ಇನ್ನ ಮುಖ್ಯವಾಗಿ ನಾವು ಇಳುವರಿಯನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ ಪಡಿಬಹುದು ಅಂತ ನೆಲಗಡಲೆ ಬೆಳೆಯಲ್ಲಿ ನೋಡಿ, ನಾವು ಸುಧಾರಿತ ಬೇಸಾಯ ಪದ್ಧತಿಗಳನ್ನ ಅನುಸರಿಸಿದ್ದೆ ಆದಲ್ಲಿ ನೀರಾವರಿ ಪ್ರದೇಶದಲ್ಲಿ 12-15 ಕ್ವಿಂಟಲ್ ಒಂದ್ ಎಕರೆಗೆ, ಖುಷ್ಕಿ ಪ್ರದೇಶದಲ್ಲಿ 8-10 ಕ್ವಿಂಟಲ್ ಒಂದ್ ಎಕರೆಗೆ ಇಳುವರಿಯನ್ನ ಪಡಿಬಹುದಾಗಿದೆ. ಇನ್ನೊಂದು ಏನು ಅಂದ್ರೆ, ಈ ನೆಲಗಡಲೆ ಬೆಳೆಗೆ ಸಾಕಷ್ಟು ಕೂಲಿ ಕೆಲಸಗಾರರ ಅವಶ್ಯಕತೆ ಇದೆ ಅಂತ ನಾವು ರೈತರಿಂದ ಕೇಳ್ತಾ ಇರ್ತೀವಿ. ಹೌದು, ಇದಕ್ಕೆ ಸಂಬಂಧಪಟ್ಟಾಗೆ ಏನಾದರೂ ಸುಧಾರಿತ ಯಂತ್ರೋಪಕರಣಗಳು ಏನಾದರೂ ಬಂದಿದ್ದಾವೆ? ಹೌದು ನೋಡಿ, ನೆಲಗಡಲೆಯಲ್ಲಿ ಏನು ನಾವು ಕೊಯ್ಲು ಮಾಡಬೇಕಾದ್ರೆ ಮೊದಲನೇ ಒಂದು ಸಂಸ್ಕರಣೆ ಕಾರ್ಯಕ್ರಮ ಅಂದ್ರೆ ಗಿಡದಿಂದ ಕಡಲೆಕಾಯಿನ ಬೇರ್ಪಡಿಸೋದು. ಹೌದು, ಕಾಯಿಗಳನ್ನ ಬೇರ್ಪಡಿಸಬೇಕು, ಕಾಯಿ ಬಿಡಿಸೋದು. ಹೌದು, ಬಿಡಿಸೋದು, ಕಾಯಿಗಳನ್ನ ಬಿಡಿಸ್ಬೇಕು. ಇದಕ್ಕೆ ಈಗಾಗಲೇ ಕಡಲೆಕಾಯಿಲಿ ಡ್ರಮ್ ಬಳಕೆ, ಮೋಟಾರ್ ಚಾಲಿತ ಒಂದು ಡ್ರಮ್ ಬಳಕೆಯಲ್ಲಿದೆ, ಚಾಲ್ತಿಯಲ್ಲಿದೆ. ಇದು 1 ಗಂಟೆಗೆ 100 kilograms ಅಂದ್ರೆ ಕಾಯಿಗಳನ್ನ ಬೇರ್ಪಡಿಸುತ್ತೆ, ಕಾಯಿಗಳನ್ನ ಗಿಡಗಳಿಂದ ಬೇರ್ಪಡಿಸುತ್ತೆ. ಅದನ್ನು ಸಹ ರೈತರು ಬಳಕೆ ಮಾಡಬಹುದು. ಇನ್ನ ಎರಡನೇ ಹಂತ ಅಂದ್ರೆ ಕಡಲೆ ಕಾಯಿ ಸುಲಿಯುವ ಸಾಧನ, ಅಂದ್ರೆ